ಮಾತಿ ನೋಡಿ ಹೇಳಲಾರೆ ರೇಖೆಯಲ್ಲಿ ಕೀಚಲಾರೆ ಆದರೂ ಹಾಡದೆ ನೆಲೆಯಲಾರೆ ಕಾಣಿಸಿ ನಾನು ಪ್ರೇಮ ತೋರಿ ದಯಮಾಡಿ ವಾಸಿ ಮಾಡಬೇಡಿ ಕಂಠರೂಪಸಿ ತೋರಿಸಿ ಒಮ್ಮೆ ಅವರಿಗೆ ನನ್ನ ತೋರಿಸಿ ಬೆಳಕಿನ ನವ ನೀಲಾಂಜನ ಮೇಲಿದೆ ಅಹಿದೆ ಓ ಮನಸ್ಸಿನ ಆ ಮಧುರಂಜನ ತೇರು ಕಾಣಲಾರೆ ಕಾರಣನು ದೂರಲಾರೆ ಸಾಕು ಎಂದು ದೂರವನ್ನು ತಾಳಲಾರೆನು ಕನಸಿನಲ್ಲಿ ದಯ ಮಾಡಿ ಪಾಲು ಕೇಳಬೇಡಿ ಅಂಥರೂಪಸಿ ತೋರಿಸಿ ಒಮ್ಮೆ ಅವರಿಗೆ ತೋರಿಸಿ ಮಾತಿನಲ್ಲಿ ಹೇಳಲಾರೆ ರೇಖೆಯಲ್ಲಿ ಬೀಚಲಾರೆ ಆದರೂ ಹಾಡದೆ ನೆಲೆಯಲಾರೆ ಹರಿಯದ ಅವಲೋಕನಿಗೆ ಅಂಗಿಯಲ್ಲಿದೆ ತಲೆ ಕೆಡಿಸುವ ಆ ಮಂತ್ರಣ ಕನಸಿಗಿಂತ ಚಂದವಾಗಿ ನೋಡಿಸದಂತ ಗಂಧವಾಗಿ ಮೊದಲ ಬಾರಿ ಕಂಡ ಕ್ಷಣವೇ ಬಂದಿಯಾದೆ ಹೋಗು ನಾನು ಕಳೆದು ದಯ ಮಾಡಿ ಪತ್ತೆ ಮಾಡಬೇಡಿ ಎಂದರೂಪಸಿ ನಿನ್ನ ತೋರಿಸಿ ಒಮ್ಮೆಯವಳಿಗೆ ನಿನ್ನ ತೋರಿಸಿ ಮಾತಿನಲ್ಲಿ ಹೇಳಲಾರೆ ರೇಖೆಯಲ್ಲಿ ಗೀಚಲಾರೆ ಆದರೂ ಹಾಡದೆ ನೆಲೆಯಲಾರೆ ರೂಪಿಸಿ ನಿನ್ನ ತೋರಿಸಿ ಸೋಲಿರುಗಳು ನಿನ್ನ ತೋರಿಸಿ ನಾನು ಪ್ರೇಮ ಹೋಗಿ ದಯ ಮಾಡಿ ವಾಸಿ ಮಾಡಬೇಡಿ ಅಂದ ರೂಪಿಸಿ ನಿನ್ನ ತೋರಿಸಿ ಒಮ್ಮೆ ಅವರಿಗೆ ನಿನ್ನ ತೋರಿ